ಕೂಡ ವಿಜೃಂಭಣೆಯಿಂದ ತಾವು ಆಚರಣೆ ಮಾಡಲಿ ಅಂತೇಳಿ ನಾವು ಹಾರೈಸ್ತಾ ಇದ್ದೀವಿ. ನಮಗೆಲ್ಲ ಹೃತ್ಪೂರ್ವಕ ಶುಭಾಶಯಗಳು. ಮತ್ತೊಂದು ಕೃಷಿ ಸಂವಾದ ಕಾರ್ಯಕ್ರಮದ ಜೊತೆಗೆ ತಮ್ಮ ಮುಂದೆ ನಾವು ಇದ್ದೇವೆ. ಎಂದಿನಂತೆ ಇಂದಿನ ಕಾರ್ಯಕ್ರಮದೊಳಗೆ ನಮ್ಮ ಜೊತೆಗೆ ತಜ್ಞರು ಭಾಗವಹಿಸಿ ತಮ್ಮ ವಿಚಾರಗಳನ್ನು ಪ್ರಸ್ತುತ ಮಾಡ್ತಾ ಇದ್ದಾರೆ. ನಮ್ಮ ರೈತರು ಈ ವಾರದೊಳಗೆ ಏನ್ ಮಾಡಬೇಕು ಅಥವಾ ಮುಂದಿನ ದಿನಗಳಲ್ಲಿ ಅವರು ಯಾವ ಕಾರ್ಯಚಟುವಟಿಕೆಗಳನ್ನು ಹಾಕೊಳ್ಬಹುದು ಮತ್ತು ತಮ್ಮ ಕೃಷಿ ಬದುಕನ್ನು ಯಾವ ರೀತಿ ಸರಳ ಮಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಅವರು ತಮಗೆ ಮಾಹಿತಿಯನ್ನು ನೀಡುತ್ತಾ ಇರ್ತಾರೆ. ಇಂಥ ಒಂದು ವಿಚಾರಗಳನ್ನು ತಾವು ತಮ್ಮ ಕೃಷಿ ಒಳಗೆ ಅಳವಡಿಸಿಕೊಂಡು ಸಾಧ್ಯವಾದಷ್ಟು ಸುಧಾರಣೆ ಮಾಡಿಕೊಳ್ಳುವುದರ ಕಡೆ ಗಮನ ಹರಿಸಬೇಕು. ಅದರ ಜೊತೆಗೆ ಇಲ್ಲಿ ಒಂದು ಉದ್ದೇಶ ಏನಿರುತ್ತದೆ ಅಂತಂದ್ರೆ ನಮ್ಮ ರೈತರು ಪ್ರಗತಿ ಸಾಧಿಸಬೇಕು, ಅದರ ಜೊತೆಗೆ ತಮ್ಮ ಕೃಷಿ ಒಳಗೆ ಆಗ್ತಾ ಇರುವಂತಹ ನಷ್ಟಗಳನ್ನು ತಪ್ಪಿಸಿಕೊಳ್ಬೇಕು ಅನ್ನುವಂತಹ ಒಂದು ವಿಚಾರ ಇರ್ತದೆ. ಸಾಧ್ಯ ಆದಷ್ಟು ಈ ಕೃಷಿ ಚಟುವಟಿಕೆಗಳಲ್ಲಿ ನಾವೇನು ಖರ್ಚು ಮಾಡ್ತಾ ಇದ್ದೀವಿ ಅದನ್ನ ಕಡಿಮೆ ಮಾಡಬೇಕು ಅಂದ್ರೆ ಆಟೋಮ್ಯಾಟಿಕ್ ಆಗಿ ತನ್ನಷ್ಟು ತಾನೇ ಆದಾಯ ಹೆಚ್ಚಾಗುವಂತಹ ಒಂದು ಸಂದರ್ಭ ನಿರ್ಮಾಣ ಆಗ್ತದೆ. ನಮ್ಮ ಸರ್ಕಾರ ರೈತರ ಆದಾಯವನ್ನ ದ್ವಿಗುಣ ಮಾಡಬೇಕು ಅನ್ನುವಂತಹ ಒಂದು ಮಹದೋದ್ದೇಶವನ್ನ ಇಟ್ಟುಕೊಂಡು ಆ ನಿಟ್ಟಿನೊಳಗೆ ಕಾರ್ಯಕ್ರಮಗಳನ್ನ ಹಾಕೊಳ್ತಾ ಇದೆ. ಆ ಒಂದು ಯೋಜನೆ ಬಹಳ ದೊಡ್ಡದಿದೆ. ಆ ಒಂದು ಗುರಿಯನ್ನ ಸಾಧಿಸುವುದಕ್ಕೆ ನಾವೆಲ್ಲರೂ ಕೂಡಿ ಶ್ರಮಿಸುವಂತಹ ಒಂದು ಕೆಲಸವನ್ನ ಮಾಡಬೇಕಾಗಿದೆ. ನಮ್ಮ ಆದಾಯವನ್ನ ಹೆಚ್ಚು ಮಾಡಿಕೊಳ್ಳುವಂತಹ ನಿಟ್ಟಿನೊಳಗೆ ನಮ್ಮ ಖರ್ಚುಗಳನ್ನ ಕಡಿಮೆ ಮಾಡಿಕೊಳ್ಳೋದು ಕೂಡ ಬಹಳ ಮುಖ್ಯವಾದಂತಹ ಭಾಗ ಅಂತೇಳಿ ತಾವು ತಿಳ್ಕೊಳ್ಬೇಕು. ಯಾವಾಗ ಖರ್ಚು ಕಡಿಮೆ ಆಗ್ತದ ತನ್ನಷ್ಟು ತಾನೇ ಆದಾಯ ಹೆಚ್ಚಾಗುವಂತಹದ್ದು ಹಾಗೆ ಆಗ್ತದೆ. ಮತ್ತೆ ಒಂದೇ ಬೆಳೆ ಮೇಲೆ ನಾವು ಅವಲಂಬನೆ ಆಗುವುದಕ್ಕಿಂತ ಬೇರೆ ಬೇರೆ ಬೆಳೆಗಳನ್ನ ಬೆಳೆದು ಅದು ಮಿಶ್ರ ಬೇಸಾಯ ಇರಬಹುದು, ಆಮೇಲೆ ಕೃಷಿ ಪದ್ಧತಿಗಳನ್ನ ನಾವು ಬೇರೆ ಬೇರೆ ಕೃಷಿ ಪದ್ಧತಿಗಳನ್ನ ನಮ್ಮ ಹೊಲದೊಳಗೆ ಅಳವಡಿಸಿಕೊಂಡ್ರೆ ಅದರಿಂದ ಸಾಕಷ್ಟು ತರಹೇವಾರಿ ಉತ್ಪಾದನೆಗಳು ಬಂದು ಅದರಿಂದ ನಮ್ಮ ಆದಾಯಕ್ಕೆ ನಾವೇ ಒಂದು ಮಿತಿ ಹಾಕೊಳ್ಳುವಂತಹ ಒಂದು ಪರಿಸ್ಥಿತಿ ತಪ್ಪದ ಅನ್ನುವಂಥ ಒಂದು ವಿಚಾರ ತಮಗೆ ಗೊತ್ತಿರಲಿ. ಇಲ್ಲಿ ಬಹಳಷ್ಟು ಮುಖ್ಯವಾದಂತಹದ್ದು ಏನಪ್ಪಾ ಅಂತಂದ್ರೆ ನಾವು ನಮ್ಮಲ್ಲಿರುವಂತಹ ಸಂಪನ್ಮೂಲಗಳನ್ನ ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಬೇಕು. ಅದು ನಮ್ಮ ನೆಲ ಇರಬಹುದು, ಜಲ ಇರಬಹುದು, ಬೆಳಕಿರಬಹುದು, ಎಲ್ಲಕ್ಕಿಂತ ಮುಖ್ಯವಾಗಿ ಸಮಯ ಅನ್ನುವಂಥದ್ದೇನದ ಅದು ಕೂಡ ಬಹಳ ಮುಖ್ಯವಾದಂತಹ ಒಂದು ಸಂಪನ್ಮೂಲ. ಸಮಯಕ್ಕೆ ಸರಿಯಾಗಿ ನಾವು ಎಲ್ಲ ಚಟುವಟಿಕೆಗಳನ್ನು ತಗೊಂಡ್ರೆ ಅದರಿಂದ ನಮಗೆ ಅನುಕೂಲ ಆಗ್ತದೆ. ವಿಶೇಷವಾಗಿ ನಾವು ಬೆಳೆಗಳನ್ನ ಏನ್ ಬೆಳೀತಾ ಇರ್ತೀವಿ, ಅಲ್ಪಾವಧಿ ಬೆಳೆ ಇರಬಹುದು, ಮಧ್ಯಮಾವಧಿ ಬೆಳೆ ಇರಬಹುದು, ಅಥವಾ ದೀರ್ಘಾವಧಿ ಬೆಳೆ ಇರಬಹುದು, ಇಂತಹ ಬೆಳೆಗಳನ್ನ ನಾವು ಯಾವ ರೀತಿ ಅವುಗಳನ್ನ ತಗೊಂಡು ಮ್ಯಾನೇಜ್ ಮಾಡ್ತೀವಿ, ನಿರ್ವಹಣೆ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಆದ್ರಿಂದ ಈ ಒಂದು ಪ್ಲಾನ್ ನಾವು ಮಾಡಬೇಕಾಗ್ತದೆ. ಕೃಷಿ ಬೆಳೆಗಳು, ಹಣ್ಣಿನ ಬೆಳೆಗಳು, ಅರಣ್ಯದ ಬೆಳೆಗಳು, ಆಮೇಲೆ ಬೇರೆ ಬೇರೆ ಪದ್ಧತಿಗಳಾದಂತಹ ಕೋಳಿ ಸಾಕಾಣಿಕೆ, ರೇಷ್ಮೆ ಮಾಡುವಂತಹದ್ದು, ಮೊಲ ಸಾಕಾಣಿಕೆ ಮಾಡುವಂತಹದ್ದು, ಮೀನು ಸಾಕಣೆ, ಹಿಂಗೇನು ಇವು ನಮಗೆ ಆದಾಯವನ್ನು ಕೊಡ್ತಾವ, ಆದಾಯದ ಮೂಲಗಳನ್ನು ನಮ್ಮ ಹೊಲದೊಳಗೆ ನಾವು ಅನುಷ್ಠಾನಕ್ಕೆ ತಂದುಬಿಟ್ರೆ ನಮಗೆ ನಿರಂತರವಾಗಿ ಒಂದು ಆದಾಯ ಬರುವಂತಹ ವ್ಯವಸ್ಥೆಯನ್ನ ನಾವೇ ಮಾಡಿಕೊಂಡಾಗ್ತದೆ. ಇದರ ಬಗ್ಗೆ ನಾವು ನಿರಂತರವಾಗಿ ಚಿಂತನೆ ಮಾಡೋಣ, ಇದೇ ಹಾದಿಯೊಳಗೆ ಸಾಗೋಣ. ಇವತ್ತಿನ ಕಾರ್ಯಕ್ರಮದೊಳಗೆ ನಮ್ಮ ಜೊತೆಗೆ ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ಸಸ್ಯರೋಗ ಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ಜಹೀರ್ ಅಹಮದ್ ಅವರು ಇದ್ದಾರೆ. ಅವರು ಕಲ್ಲಂಗಡಿಯನ್ನು ಬಾಧಿಸುವಂತಹ ಕೀಟಗಳ ಬಗ್ಗೆ ತಮಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡ್ತಾ ಇದ್ದಾರೆ. ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನ ಡಾಕ್ಟರ್ ಜಹೀರ್ ಅವರಿಂದ ನಾವು ಕೇಳೋಣ. ನಮಸ್ಕಾರ ರೈತ ಬಂಧುವರೇ, ಇವತ್ತು ನಾವು ನಿಸರ್ಗದ ಮೇಲೆ ಬಹಳಷ್ಟು ಅವಲಂಬನೆ ಆಗಿದ್ದೇವೆ. ಯಾಕಂದ್ರೆ ಬದಲಾಗುತ್ತಿರುವ ಹವಾಮಾನ ವೈಪರೀತ್ಯ, ಭೂಮಿಯ ಸತ್ವ ಕಳಿಸ್ಕೊಳ್ತಾ ಇರೋದನ್ನು, ಯಾಕಂದ್ರೆ ಹೊಸ ಹೊಸ ತಳಿಗಳು, ಹೊಸ ಹೊಸ ಹೈಬ್ರಿಡ್ಗಳು, ಆಮೇಲೆ ಬೇರೆ ಬೇರೆ ಹೊಸ ಹೊಸ ರೋಗಾಣುಗಳು ಕೀಟಗಳಿಗೆ ಕೃಷಿಯಲ್ಲಿ ಬಹಳಷ್ಟು ಧಕ್ಕೆ ಕೊಡ್ತವೆ. ಬರುವಂತಹ ದಿನಗಳಲ್ಲಿ ಹವಾಮಾನ ವೈಪರೀತ್ಯ ಏನು ದೊಡ್ಡ ಸವಾಲಾಗಿ ಬರ್ತಾ ಇದೆ. ಅದಕ್ಕೋಸ್ಕರ ರೈತರೇ, ನಾವು ಯೋಗ್ಯವಾದಂತಹ ಸ್ಥಳೀಯ ತಳಿಗಳಿರ್ಬೋದು ಅವುಗಳ ಗುಣಮಟ್ಟವನ್ನು ನೋಡಿ ಕಾಯ್ದುಕೊಳ್ಬೇಕಾಗುತ್ತೆ. ಆಮೇಲೆ ಜಮೀನಿನ ಸಂರಕ್ಷಣೆ ಮಾಡಬೇಕಾಗುತ್ತೆ. ಬಂದಂತಹ ಮಳೆ ನೀರನ್ನು ಇಂಗಿಸುವಂತಹ ಕಾರ್ಯಕ್ರಮ ಇರ್ಬೋದು, ಏನು ಹೊಸ ಹೊಸ ಏನು ಜಿಗಿಗಳು ಬರ್ತಾ ಇದೆ ಅದು ಯಾವ ರೀತಿ ಹತೋಟಿ ಮಾಡಬೇಕು, ಇದರ ಬಗ್ಗೆ ಎಲ್ಲವೂ ನಾಲೆಜ್ ಬೇಕಾಗುತ್ತೆ. ಅದಕ್ಕೋಸ್ಕರ ವಿಜ್ಞಾನಿಗಳು ಕೂಡ ಬಹಳಷ್ಟು ಸಂಶೋಧನೆಗಳು ನಡೀತಾ ಇವೆ ಈ ಹೊಸ ಏನು ತಂತ್ರಜ್ಞಾನ ಅಳವಡಿಸಬೇಕು ಅಂತ. ಬನ್ನಿ ರೈತರೇ, ಕಲ್ಲಂಗಡಿ ಬಹಳಷ್ಟು ಬೆಳೀತಾ ಇದೆ, ಈಗ ಸೀಸನ್ ಬೇರೆ ಇದೆ, ಅಂದ್ರೆ ಈಗ ರೇಟ್ ಇದೆ ಅಂತ ಅದರ ಹಿಂದೆನೆ ಹೋಗಬಾರ್ದು ನಾವು. ಯಾಕಂದ್ರೆ ಜಸ್ಟ್ 2 ಎಕರೆ 3 ಎಕರೆ ಕಲ್ಲಂಗಡಿ ಆಲ್ರೆಡಿ ಕಟಾವು ಆಗಿದೆ, ಕೆಲವೊಂದು ಕಡೆ 32-28 ರೂಪಾಯಿಗೆ ಸೇಲ್ ಆಗ್ತಾ ಇದೆ. ಆದ್ರೆ ಬರುವಂತಹ ಚಳಿ ಸನ್ನಿವೇಶದಲ್ಲಿ ಬರುವಂತಹ ರೋಗಗಳನ್ನು ನೋಡ್ಕೊಳ್ಳೋಣ. ಒಂದಾಗಿ ಒಂದು ಸೊರಗು ರೋಗ ಬರ್ತಾ ಇದೆ, ಆಮೇಲೆ ಹೇನು ಜಿಗಿಗಳ ಕಾಟ, ಆಮೇಲೆ ಉಪ್ಪಿನ ಅಂಶ ಜಾಸ್ತಿ ಆಗಿ ನೆಕ್ರೋಸಿಸ್ ಟೈಪ್ ಕಾಣ್ತಾ ಇದೆ ಸಿಂಪ್ಟಮ್ಸ್ಗಳು, ಅದೊಂದು. ಆಮೇಲೆ ಮುದುಡಿ ವೈರಸ್ ರೋಗ, ಇವು 5 ಬಹಳಷ್ಟು ಕಾಡುವಂತ ರೋಗ. ಅದು ಬಿಟ್ಟು ಕಾಯಿ ಹಂತದಲ್ಲಿ ಸೈಲೆಂಟ್ ಆಗಿ ಕೆಳಭಾಗ ತೂತಾಗ್ತಾ ಇದೆ. ಇದನ್ನು ಕೂಡ ಗಮನ ನೋಡಬೇಕಾಗ್ತದೆ. ಆಮೇಲೆ ಕಾಯಿ ಕೊಳೆಯಕ್ಕೆ ಸ್ಟಾರ್ಟ್ ಆಗ್ತದೆ. ರೈತರೇ, ಕಲ್ಲಂಗಡಿ ಹಾಕ್ತಾ ಇರುವಂತ ರೈತರು ಏನು ಜನವರಿ ಫೆಬ್ರವರಿಯಲ್ಲಿ ಖಡಕ್ ಬಿಸಿಲಿರ್ಬೋದು, ಯಾಕಂದ್ರೆ ರಾತ್ರಿ ತಂಡಿ ಎಷ್ಟು ಬೇಕಾದ್ರೆ ಇರುತ್ತೆ, 9 ಡಿಗ್ರಿ 11 ಡಿಗ್ರಿ ಇರ್ತವೆ, ಆದ್ರೆ ಮಧ್ಯಾಹ್ನ ಬಿಸಿಲು ಕೂಡ ಅಷ್ಟೇ ಖಡಕ್ ಇರ್ತವೆ ಸಂಕ್ರಾಂತಿಯ ನಂತರ. ಸೊ ಅದಕ್ಕೋಸ್ಕರ ರೈತರೇ, ನಾವು ಹಾಕ್ತೇವೆ ಕಲ್ಲಂಗಡಿ, ಪ್ಲಾಸ್ಟಿಕ್ ಯಾವುದೇ ಕಾರಣಕ್ಕೂ ಮಧ್ಯಾಹ್ನದ ಬಿರುಗಾಳಿಗೆ ಅದು ಹಾರಬಾರದು. ಆ ರೀತಿ ಆ ಕಡೆ ಈ ಕಡೆ ಕರೆಕ್ಟ್ ಆಗಿ ಮಣ್ಣು ಹಾಕಿ ಅದನ್ನು ಟೈಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಮಿಷಿನ್ ಅಲ್ಲಿ ಮಾಡ್ತಾ ಇದ್ದೀರಿ ನೀವು, ಅದಕ್ಕೋಸ್ಕರ ಕರೆಕ್ಟ್ ಆಗಿ ಆ ಕಡೆ ಈ ಕಡೆ ಬೋದು ಹಾಕಿ ಮಣ್ಣು ಹಾಕಿಬಿಟ್ಟು ಪ್ಲಾಸ್ಟಿಕ್ ಹರಿದು ಹೋಗಬಾರ್ದು, ನಮಗೆ ಟೈಟ್ ಮಾಡಬೇಕಾಗುತ್ತೆ. ಇನ್ನೊಂದು, ಏನು 10-14 ದಿನದ ಸಸಿ ನೋಡಬೇಕು, ಯಾವುದೇ ಒಂದು ಮುದುಡಿ ಇಲ್ಲದಂತಹ ಸಸಿಗಳನ್ನು ಆಯ್ಕೆ ಮಾಡಬೇಕಾಗುತ್ತೆ. ಏನು ಒಂದೆರಡು ಮುದುಡಿ ಇದೆ ಅದನ್ನು ಸಪರೇಟ್ ಆಗಿ ತೆಗೆದು ನಾಶ ಮಾಡಬೇಕಾಗುತ್ತೆ. ಯಾಕಂದ್ರೆ 1000 ಮುದುಡಿ ಇದ್ರೂ ಸಾಕು ಆ ಹಳದಿ ವೈರಸ್ ಇನ್ನೊಂದು ಗಿಡಕ್ಕೆ ತಗೊಂಡು ಹೋಗುವ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಆ ಬೇವಿನ ಎಣ್ಣೆ 2 ml ಪ್ರತಿ ಲೀಟರ್ ಹಾಕೊಂಡ್ಬಿಟ್ಟು ನರ್ಸರಿ ಹಂತದಲ್ಲಿನೇ ನಾವು ಸಿಂಪರಣೆ ಮಾಡಬೇಕಾಗುತ್ತೆ. ಆಮೇಲೆ ಹೊಲಕ್ಕೆ ಬಹಳಷ್ಟು FOM ಫಾರ್ಮಿಯಂ ಯಾರ್ಡ್ ಮೆನ್ಯೂರ್ ಅಥವಾ ನೀಮ್ ಕೇಕ್ ಮತ್ತೆ ಟ್ರೈಕೋಡರ್ ಮಲ್ಚಿಂಗ್ ಟೈಮಲ್ಲಿನೇ ಹಾಕಬೇಕಾಗುತ್ತೆ. ಆಮೇಲೆ ಏನು ಪ್ರೋಟ್ರೇಯಲ್ಲಿ ಇರತಕ್ಕಂತಹ ಸಸಿಗಳನ್ನು ಆ ದಿನ ನೀರು ಕೊಡ್ತೀರಿ, ತಕ್ಷಣನೇ ಹಾಕ್ಬೇಡಿ ಅದಕ್ಕೆ. ಅಟ್ಲೀಸ್ಟ್ ನೀರು ಹಾಕಿ 4 ಗಂಟೆ ನಂತರನೇ ಅವಕ್ಕೆ ನಾಟಿ ಮಾಡುವ ಕಾರ್ಯಕ್ರಮಗಳು ಮಾಡಬೇಕಾಗುತ್ತೆ. ಯಾಕಂದ್ರೆ ಸಡನ್ ಆಗಿ ಶಾಕ್ ಆಗಬಾರದು. ತಂದ ತಕ್ಷಣನೇ ನೀವು 15-20 ದಿನ ಇಟ್ಟು ಬಿಡ್ತೀರಿ, ಜಾಸ್ತಿ ಲಾಂಗ್ ಇಡಕ್ ಹೋಗ್ಬೇಡಿ. ಜಸ್ಟ್ 5-6 ದಿನದಲ್ಲೇ ನಾಟಿ ಕಾರ್ಯ ಮುಗಿಸ್ಬಿಡಿ. ಆಮೇಲೆ ಟ್ರಾನ್ಸ್ಪೋರ್ಟೇಶನ್ ಲಾಸ್ ಗಳು ಆಗಬಾರದು ನಮಗೆ. ಆಮೇಲೆ ಬರ್ತಕ್ಕಂತಹ ನಿಧಾನವಾಗಿ ಬರೆಯುವಂತಹ ಸಸಿ ಸಾಯುವಿಕೆ ನಾವು ನೋಡ್ತಾ ಇದ್ದೇವೆ. ಮಧ್ಯಾಹ್ನ ಬಾಡ್ತಾ ಇರ್ತವೆ, ಸಾಯಂಕಾಲ ರಿಕವರಿ ಆಗ್ತವೆ. ಇದು ಕೂಡ ನಾವು ನೋಡ್ತೇವೆ ಬ್ಯಾಕ್ಟೀರಿಯಾದ ರೋಗದ ಸಿಂಪ್ಟಮ್ಸ್ ಗಳು. ಅದಕ್ಕೋಸ್ಕರ ರೈತರೇ, ಏನು ರಿಕವರಿ ಆಗ್ತಾ ಇದೆ ಸಾಯಂಕಾಲ, ಆ ಟೈಮಲ್ಲಿ ಸುಡೋಮನಾಸ್ ಬಯೋಏಜೆಂಟ್ ಅದನ್ನು 5 ಗ್ರಾಮ್ ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಬೇಕಾಗುತ್ತೆ. ಅಥವಾ ಡ್ರಿಪ್ ಅಲ್ಲಿ 200 ಲೀಟರ್ ಬ್ಯಾರಲ್ ಗೆ 1 kg ಸುಡೋಮನಾಸ್ ಪೌಡರ್ ಅನ್ನು ಹಾಕೊಂಡು ಬಡ್ಡೆ ಭಾಗ ಅಂದ್ರೆ ಡ್ರಿಪ್ ಮೂಲಕ 1 ಎಕರೆಗೆ ಹಾಕಿದ್ರೆ ಸಾಕು, ಶಾಕಿಂಗ್ ಇಂದ ನಾವು ಹೊರಬರಬಹುದು. ಇನ್ನೊಂದು ಬಹಳಷ್ಟು ಇರುವಂತದ್ದು ಅಂದ್ರೆ ಕಾಯಿ ಸೀಳ್ತಾ ಇದೆ ಮೀಡಿಯಮ್ಸ್ ಆಗಲಿ. ರೈತರೇ, ಒಮ್ಮೆಲೆ ಜಾಸ್ತಿ ನೀರು ಕೊಡಬೇಡಿ, ಆಟೋಮೆಟಿಕ್ಲಿ ಕಾಯಿ ಕ್ರ್ಯಾಕ್ ಆಗ್ತದೆ. ಆಮೇಲೆ ಬೋರಾನ್ ಮತ್ತೆ ಜಿಂಕ್ ನ ಪ್ರಮಾಣ ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಬೋರಾನ್ ನ ನ್ಯೂನತೆಗಳನ್ನು ಬಂದಾಗ ಜಾಸ್ತಿ ಆಗುತ್ತೆ. ಒಮ್ಮೆಲೆ ಅತಿಯಾಗಿ ಪೊಟ್ಯಾಸ್ ಗೊಬ್ಬರ ಕೊಟ್ಟರು ಕ್ರ್ಯಾಕ್ ಆಗುತ್ತೆ. ನೋಡಿ ರೈತರೇ, ಅದಕ್ಕೋಸ್ಕರ ಮಿತವಾದ ನೀರಿರಲಿ. ಯಾಕಂದ್ರೆ ರಾತ್ರಿ ತಂಡಿ ಇರುತ್ತೆ, ಮಧ್ಯಾಹ್ನ ಸಡನ್ ಆಗಿ ಜಾಸ್ತಿ ನೀರು ಕೊಟ್ಟಾಗ ಅದಕ್ಕೆ ಎಫೆಕ್ಟ್ ಆಗುತ್ತೆ. ಬೋರಾನ್ ಏನಿದೆ ಅದನ್ನು 1 ಗ್ರಾಮ್ ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಬಹುದು ಅಥವಾ ಡ್ರಿಪ್ ಅಲ್ಲಿ ಕೂಡ ಕೊಡಬಹುದು. ಆಮೇಲೆ ಬರುವಂತಹ ಒಂದು ಇದರಲ್ಲಿ ಕಾಯಿ ಬರಕ್ಕೆ ನಾವು ಫೋರ್ಸ್ ಮಾಡ್ತಾ ಇದೇವೆ. ಇದನ್ನು ಕ್ಯಾಲ್ಸಿಯಂ ನೈಟ್ರೇಟ್ ಕೊಡಿ, ಹ್ಯೂಮಿಕ್ ಆಸಿಡ್ ಕೊಡ್ತಾ ಇದ್ರಿ, ಆಮೇಲೆ 4-5 ಎಣ್ಣೆಗಳ ಮಿಕ್ಸ್ ಮಾಡ್ಕೊಂಡು ಫೋರ್ಸ್ ಮಾಡ್ತೇವೆ ಬೇಗ ಬೇಗ ಬರ್ಲಿ ಅಂತ. ನೋಡಿ ರೈತರೆ, ಅಂತ ಫೋರ್ಸ್ ಮಾಡಿದಾಗ ಫಿಸಿಯಾಲಜಿಗೆ ಎಫೆಕ್ಟ್ ಆಗುತ್ತೆ. ಆ ಬೇರಿನಿಂದ ಕಾಂಡಕ್ಕೆ ಬಹಳಷ್ಟು ಡೀಪ್ ಹೋಗಲ್ಲ ನಮ್ಮ ಕಲ್ಲಂಗಡಿ ಮತ್ತೆ ಸೌತೆಕಾಯಿ ಬೆಳೆಗಳು. ಅದಕ್ಕೋಸ್ಕರ ಏನು ಜಾಸ್ತಿ ಫೋರ್ಸ್ ಮಾಡಕ್ ಹೋಗ್ಬೇಡಿ. ನಿಧಾನವಾಗಿ ಎಷ್ಟು ಕಡಕ್ ಬಿಸಿಲಿದೆಯಾ, ಬೇರೂರಿಕೆ ಚೆನ್ನಾಗಿ ಬರ್ತವೆ, ಆಮೇಲೆ ಅಗಲವಾದ ಎಲೆಗಳು ಬರ್ತವೆ. ಯಾಕಂದ್ರೆ ನಾವು ನೋಡ್ತಾ ಇದೀವಿ ಅಪ್ ಟು ಜನವರಿವರೆಗೆ ಮಧ್ಯಾಹ್ನದ ಬಿಸಿಲು ಅಂದ್ರೆ 4-5 ಗಂಟೆಗೆ ಸೂರ್ಯನ ಬಿಸಿಲಿನ ತಾಪಮಾನ ಕಡಿಮೆ ಆಗಿಬಿಡ್ತವೆ. ಏನು ಕಡಕ್ ಇದ್ರು 12 ಗಂಟೆ 12:30 ನಂತರ 3:30-4 ಗಂಟೆವರೆಗೂ ಕಡಕ್ ಬಿಸಿಲಿರ್ತವೆ. ಅಂತಹ ಟೈಮಲ್ಲಿ ಆಹಾರ ಉತ್ಪಾದನಂತ ಚಟುವಟಿಕೆಗಳು ಜಾಸ್ತಿಯಾಗಿ ಅವು ಬೆಳೆಗಳು ಬಹಳ ಚೆನ್ನಾಗಿ ಬರ್ತವೆ. ಅದಕ್ಕೋಸ್ಕರ ಏನು 2.5-3 ತಿಂಗಳಲ್ಲಿ ಒಳ್ಳೆ ಆದಾಯವನ್ನು ತಗೊಳ್ಬಹುದು. ಲಾಸ್ಟ್ ಟೈಮ್ ಬಹಳಷ್ಟು ರೈತರಿಗೆ ಲಾಕ್ಡೌನ್ ಅಲ್ಲಿ ಎಫೆಕ್ಟ್ ಬಹಳಷ್ಟು ಎಫೆಕ್ಟ್ ಆಯ್ತು. ಏನು ಎಚ್ಚರಿಕೆ ಇರಬಹುದು, ಅಂತಹ ಎಚ್ಚರಿಕೆಯನ್ನು ಕೂಡ ಈಗಾಗಲೇ ಇಲಾಖೆಗಳು ತಗೊಂಡಿವೆ. ಅದಕ್ಕೋಸ್ಕರ ರೈತರೇ, ಕಡಿಮೆ ಪ್ರಮಾಣದಲ್ಲಿ 2 ಎಕರೆ ಅಥವಾ 3 ಎಕರೆ ಏನು ರೈತರು ಮಾಡಿದ್ದಾರೆ ಅಂತವು ಪ್ರಮಾಣದಲ್ಲಿ ಇದು ಲಾಸ್ ಆಗಲ್ಲ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಈ ಬೆಳೆಯನ್ನು ಮಾಡುವಾಗ ರೋಗದ ಬಗ್ಗೆ ಎಚ್ಚರಿಕೆ ಇರಲಿ. ಈಗಾಗಲೇ ನಾನು ಹೇಳಿದ್ದೀನಿ, ಏನು ಜಿಗಿಗಳು ಬರ್ತವೆ ಅದಕ್ಕೆ ಎಕರೆಗೆ 12-13 ಒಂದು ಹಳದಿ ಯೆಲ್ಲೋ ಸ್ಟಿಕ್ಕಿ ಟ್ರಾಪ್ಸ್ ಗಳನ್ನು ಅಲ್ಲಲ್ಲಿ ಹಾಕಿಬಿಡಿ. ಬಂದು ಅವು ಮೆತ್ಕೊಳ್ತವೆ ಗಮ್ಮಿ ಸಬ್ಸ್ಟೆನ್ಸ್ ಗೆ ಯೆಲ್ಲೋ ಸ್ಟಿಕ್ಕಿಗೆ. ಆವಾಗ ಮಾತ್ರ ನೈಸರ್ಗಿಕವಾಗಿ ನೀವು ಹತೋಟಿ ಮಾಡಬಹುದು, ಆವಾಗ ಎಣ್ಣೆ ಅಂಶ ಕೂಡ ಕಡಿಮೆ ಮಾಡಬಹುದು. ಸೊ ಎಲ್ರಿಗೂ ಧನ್ಯವಾದಗಳು. ಡಾಕ್ಟರ್ ಜಹೀರ್ ಅಹಮದ್ ಅವರನ್ನ ತಾವು ಮಾತಾಡಿಸಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಅದಕ್ಕಾಗಿ ಅವರ ಮೊಬೈಲ್ ನಂಬರ್ 9845300326 ಈ ನಂಬರ್ನ ಸಂಪರ್ಕ ಮಾಡಬಹುದು. ಕಳೆದ ವಾರ ಅಂದ್ರೆ December 23 ರಾಷ್ಟೀಯ ರೈತರ ದಿನವನ್ನಾಗಿ ನಾವು ಆಚರಣೆ ಮಾಡಿದ್ವಿ. ಅನೇಕ ಕಡೆಗಳಲ್ಲಿ ರೈತರ ಕುರಿತಾದಂತಹ ಕಾರ್ಯಕ್ರಮಗಳು ಅದು ನಾವು ಕೂಡ ನೆನಪು ಮಾಡಿಕೊಂಡಿವಿ. ಅದೇ ಒಂದು ನಿಟ್ಟಿನೊಳಗೆ ನಮ್ಮ ತಜ್ಞರು ಕೂಡ ರೈತರ ದಿನಾಚರಣೆಯ ಬಗ್ಗೆ ತಮ್ಮದೇ ಆದಂತಹ ನಿಲುವುಗಳನ್ನ ನಮ್ಮ ಜೊತೆಗೆ ಹೇಳಿದ್ರು. ಆದ್ರೆ ಕಳೆದ ವಾರ ಏನಾಯ್ತು ಅಂತಂದ್ರೆ ನಾವು ಕೃಷಿ ಸಂವಾದವನ್ನ ಪ್ರಸಾರ ಮಾಡುವುದಕ್ಕೆ ಆಗಿರಲಿಲ್ಲ. ಆದರೂ ಕೂಡ ಇವತ್ತಿನ ದಿವಸ ಮತ್ತೆ ನಾವು ಕೃಷಿಕರ ದಿನಾಚರಣೆಯನ್ನ ನೆನಪು ಮಾಡಿಕೊಂಡು ಏನು ತಜ್ಞರು ಹೇಳ್ತಾ ಇದ್ದಾರೆ ಆ ವಿಚಾರಗಳನ್ನ ನಾವು ಇವತ್ತಿನ ದಿವಸ ಕೇಳೋಣ. ಲಿಂಗಸೂರಿನ ಕೃಷಿ ವಿಸ್ತರಣಾ ಶಿಕ್ಷಣ ಘಟಕದೊಳಗೆ ಸಸ್ಯರೋಗ ಶಾಸ್ತ್ರಜ್ಞೆಯಾಗಿರುವಂತಹ ಡಾಕ್ಟರ್ ಬಿಂದು ಅವರು ಕೆಲವು ವಿಚಾರಗಳನ್ನ ನಮಗೆ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಈಗಾಗಲೇ ನಾನು ಮಾತಾಡದಂಗ ಸಮಗ್ರ ಕೃಷಿ ಪದ್ಧತಿಗಳ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಒಂದೇ ಒಂದು ಪದ್ಧತಿಯನ್ನ ನಾವು ಅವಲಂಬಿಸುವುದಕ್ಕಿಂತ ಸಮಗ್ರವಾಗಿ ನಾವು ಕೃಷಿ ಮಾಡಿದ್ರೆ ಅದರಿಂದ ನಾವು ಹೆಚ್ಚಿನ ಆದಾಯವನ್ನು ಕೂಡ ಗಳಿಸಬಹುದು, ಅದರ ಜೊತೆಗೆ ಪರಿಸರವನ್ನ ಉಳಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡಬಹುದು ಅನ್ನುವಂತಹ ವಿಚಾರ ಇಲ್ಲಿದೆ. ಸಮಗ್ರ ಕೃಷಿ ಪದ್ಧತಿ ಎಷ್ಟು ಸಾಧ್ಯದ ಅಷ್ಟು ನಾವು ಅಳವಡಿಸಿಕೊಳ್ಳುವುದಕ್ಕೆ ಒತ್ತು ಕೊಡಬೇಕಾಗಿದೆ. ಡಾಕ್ಟರ್ ಬಿಂದು ಅವರು ಹೇಳುವುದನ್ನು ನಾವೀಗ ಕೇಳೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಾನು ಡಾಕ್ಟರ್ ಬಿಂದು, ಸಸ್ಯರೋಗಶಾಸ್ತ್ರ ವಿಜ್ಞಾನಿ, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಲಿಂಗಸೂಗೂರು. ಭಾರತದ ಬೆನ್ನೆಲುಬು ರೈತರು ಎಂಬುದು ಎಲ್ಲರಿಗೂ ತಿಳಿದಿರುವ ವಿಷಯ. ಈ ಶ್ರಮಜೀವಿಗಳಾದ ರೈತರು ಎಂದಿಗೂ ಗೌರವಿಸಲ್ಪಡುವ ವ್ಯಕ್ತಿಗಳೇ ಆಗಿರುತ್ತಾರೆ. ಇದಕ್ಕಾಗಿಯೇ ನಮ್ಮ ದೇಶದಲ್ಲಿ ಇವರಿಗಾಗಿ ಒಂದು ದಿನವನ್ನು ಮೀಸಲಿಡಲಾಗಿದೆ. ಅದುವೇ ಡಿಸೆಂಬರ್ 23. ಈ ದಿನವನ್ನು ದೇಶದೆಲ್ಲೆಡೆ ರೈತರ ದಿನ ಅಥವಾ ಕಿಸಾನ್ ದಿವಸ್ ಎಂದು ಆಚರಿಸಲಾಗುತ್ತದೆ. ಮೂಲತಃ ಈ ದಿನವನ್ನೇ ಆಯ್ಕೆ ಮಾಡಲು ಇನ್ನೊಂದು ಕಾರಣವೂ ಇದೆ. ಈ ದಿನ ಭಾರತದ ಜನಪ್ರಿಯ ರೈತ ಮುಖಂಡ ದಿವಂಗತ ಚೌಧರಿ ಚರಣ್ ಸಿಂಗ್ ಅವರು ಹುಟ್ಟಿದ ದಿನವೂ ಹೌದು. ಇವತ್ತು ನಾವು ಸಮಗ್ರ ಕೃಷಿ ಪದ್ಧತಿಯಿಂದ ಆದಾಯ ಹೇಗೆ ಹೆಚ್ಚು ಮಾಡಬಹುದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಕೃಷಿ ಮತ್ತು ಕೃಷಿ ತಂತ್ರಗಳು ಬದಲಾಗುವುದರ ಜೊತೆಗೆ ನಿರಂತರವಾಗಿ ಬೆಳವಣಿಗೆಯನ್ನು ಹೊಂದಿರುತ್ತವೆ. ಇಳುವರಿಯನ್ನು ಉತ್ಕೃಷ್ಟಗೊಳಿಸಲು, ಲಾಭ ಮತ್ತು ಆದಾಯ ಹೆಚ್ಚು ಮಾಡಲು ಒಂದು ಬೆಳೆಯೊಂದಿಗೆ ಆರಂಭ ಮಾಡಿ ಹಂತ ಹಂತವಾಗಿ ಸಮಗ್ರ ಕೃಷಿ ಪದ್ಧತಿಯಲ್ಲಿ ನಿರತರಾಗಿರುವ ಹಲವಾರು ರೈತರು ತಿಂಗಳಿಗೆ ಲಕ್ಷಾಂತರ ರೂಪಾಯಿಗಳನ್ನು ಸಂಪಾದಿಸುತ್ತಾರೆ. ಒಂದೇ ಜಾಗದಲ್ಲಿ ಏಕಕಾಲದಲ್ಲಿ ಬೆಳೆಗಳು ಬೆಳೆಯುವ ಜೊತೆಗೆ ಕೃಷಿಯ ಉಪಕಸುಬುಗಳಾದ ತೋಟಗಾರಿಕೆ, ಜೇನು, ಕುರಿ, ಕೋಳಿ ಸಾಕಾಣಿಕೆ, ಹೈನುಗಾರಿಕೆ, ಅರಣ್ಯ ಕೃಷಿ ಹೀಗೆ ಮುಂತಾದ ಪದ್ಧತಿಗಳನ್ನು ಅಳವಡಿಸಿಕೊಂಡು ಆದಾಯವನ್ನು ಹೆಚ್ಚು ಮಾಡಿಕೊಳ್ಳಬಹುದು. ಸುಸ್ಥಿರ ರೀತಿಯಲ್ಲಿ ಕೃಷಿ ಮಾಡಿ ಹೆಚ್ಚು ಆದಾಯ ಗಳಿಸುತ್ತಾ ವರ್ಷ ಪೂರ್ತಿ ಅಧಿಕವಾಗಿ ಸಬಲರಾಗಿರುವ ಪದ್ಧತಿ ಸಮಗ್ರ ಕೃಷಿ. ಸರಳವಾಗಿ ಹೇಳುವುದಾದರೆ ಕೃಷಿಯನ್ನು ಮತ್ತು ಅದರ ಉಪಕಸುಬುಗಳನ್ನು ಅನುಕೂಲಕ್ಕೆ ತಕ್ಕಂತೆ ವಿಸ್ತರಿಸಿಕೊಂಡು ಪರಾವಲಂಬನೆ ಕಡಿಮೆ ಮಾಡಿಕೊಳ್ಳುವುದೇ ಈ ಸಮಗ್ರ ಕೃಷಿಯ ಮೂಲ ಉದ್ದೇಶ. ಈ ಸಮಗ್ರ ಕೃಷಿಯ ಅನುಕೂಲಗಳು ಏನೇನೆಂದರೆ ಮಣ್ಣಿನ ಸದ್ಬಳಕೆ ಸಾಧ್ಯವಾಗುವ ಜೊತೆಗೆ ಸವಕಲು ತಡೆಯಬಹುದು. ಸಮಗ್ರ ಕೃಷಿಯಲ್ಲಿ ಕಳೆ ಮತ್ತು ಕೀಟ ನಿರ್ವಹಣೆ ಸುಲಭ ಆಗುತ್ತದೆ. ಪ್ರತ್ಯೇಕ ಬೆಳೆ ಬೆಳೆಯುವ ವೆಚ್ಚಕ್ಕೆ ಹೋಲಿಸಿದರೆ ವೆಚ್ಚ ಕಡಿಮೆಯಾಗುತ್ತದೆ. ಸಮಗ್ರ ಕೃಷಿಯಲ್ಲಿ ಇಳುವರಿ ಸಾಧ್ಯತೆ ಹೆಚ್ಚು. ವರ್ಷದ 365 ದಿನವೂ ಆದಾಯ ಬರುತ್ತದೆ. ಸಮಗ್ರ ಕೃಷಿಯಿಂದ ಆರ್ಥಿಕವಾಗಿ ರೈತರು ಸುಸ್ಥಿರತೆಯಲ್ಲಿ ಇರಬಹುದು. ಮತ್ತೆ ಸಮಗ್ರ ಕೃಷಿಗೆ ಸರ್ಕಾರದಿಂದ ಸಿಗುವ ಸವಲತ್ತುಗಳು ಏನೇನೆಂದರೆ ಸುಸ್ಥಿರ ಕೃಷಿಗಾಗಿ ರಾಷ್ಟ್ರೀಯ ಮಿಷನ್, ಜಾನುವಾರು ವಿಮಾ ಯೋಜನೆ, ರಾಷ್ಟ್ರೀಯ ಕೃಷಿ ಮಾರುಕಟ್ಟೆ ಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಗ್ರಾಮೀಣ ಬಂದರನ್ ಯೋಜನೆ ಮತ್ತು ಮೀನುಗಾರಿಕೆ ತರಬೇತಿ ಮತ್ತು ವಿಸ್ತರಣೆ ಯೋಜನೆ. ಈ ಸಮಗ್ರ ಕೃಷಿಯ ವಿಧಗಳು ಏನೇನೆಂದರೆ ಮೊದಲನೇದಾಗಿ ಅಂತರ ಬೆಳೆ. ಅಂತರ ಬೆಳೆ ಎಂದರೆ ಏಕಕಾಲದಲ್ಲಿ ಒಂದೇ ಭೂಮಿಯಲ್ಲಿ ವಿವಿಧ ಬೆಳೆಗಳನ್ನು ಬೆಳೆಯುವುದು. ಇದರಿಂದ ಸಂಪನ್ಮೂಲಗಳ ಮೂಲಕ ಒಂದೇ ನಿರ್ದಿಷ್ಟ ಭೂಮಿಯಲ್ಲಿ ಹೆಚ್ಚಿನ ಇಳುವರಿ ಉತ್ಪಾದಿಸುವುದು ಅಂತರ ಬೆಳೆಯ ಮುಖ್ಯ ಉದ್ದೇಶವಾಗಿದೆ. ಇದರಲ್ಲಿ ಎಕ್ಸಾಂಪಲ್ ಏನಂತಂದ್ರೆ ನಾವು ಮುಖ್ಯ ಬೆಳೆಯಾಗಿ ಮಹೋಗನಿ ಅಥವಾ ರಕ್ತ ಚಂದನ ಚಂದನ ಈ ಥರ ಬೆಳೆಸ್ಕೊಂಡ್ರೆ ಅದರ ಮಧ್ಯದಲ್ಲಿ ಅಂತರ ಬೆಳೆಗಳಾಗಿ ನಾವು ಈ ಕೊತ್ತಂಬರಿ ಅಥವಾ ಪಾಲಕ್ ಈ ಥರ ಸೊಪ್ಪುಗಳನ್ನು ಬೆಳೆಸೋದು. ಎರಡನೇದೇನೆಂದರೆ ರೊಟೇಷನ್. ಒಂದು ನಿರ್ದಿಷ್ಟ ಭೂಮಿಯಲ್ಲಿ ಎರಡು ಅಥವಾ ಹೆಚ್ಚಿನ ಬೆಳೆಗಳನ್ನು ಅನುಕ್ರಮವಾಗಿ ಬೆಳೆಯುವುದು ಅದನ್ನು ರೊಟೇಷನಲ್ ಕ್ರಾಪ್ಸ್ ಎಂದು ಕರೆಯುತ್ತಾರೆ. ಮೂರನೇದಾಗಿ ಯಾವುದಂತಂದರೆ ಅರಣ್ಯ ಕೃಷಿ. ದೀರ್ಘಕಾಲಿಕ ಮರಗಳು ಬೆಳೆಯುವುದರನ್ನು ಅರಣ್ಯ ಕೃಷಿ ಎಂದೆನ್ನಬಹುದು. ಈ ಮರಗಳು ಇತರ ಸಸಿ ಬೆಳೆಗಳಿಗೆ ನೆರಳು ಮತ್ತು ಹಸಿ ಗೊಬ್ಬರವನ್ನು ಒದಗಿಸುವುದರಿಂದ ಅರಣ್ಯ ಕೃಷಿ ಸಮಗ್ರ ಕೃಷಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ನಾಲ್ಕನೇದಾಗಿ ಹಸಿರು ಗೊಬ್ಬರದ ಸಸಿಗಳು. ಸಾವಯವ ಪದಾರ್ಥವನ್ನು ಮಣ್ಣಿನಲ್ಲಿ ಸೇರಿಸುವ ಸಲುವಾಗಿ ಸಮಗ್ರ ಕೃಷಿಯಲ್ಲಿ ಬೆಳೆಯುವಂತಹ ಸಸಿಗಳು ಮುಖ್ಯ ಇದಾಗುತ್ತದೆ. ಸಾಮಾನ್ಯವಾಗಿ ದ್ವಿದಳ ಧಾನ್ಯಗಳು ಮುಖ್ಯ ಬೆಳೆಗಳ ನಡುವಲ್ಲಿ ಬೆಳೆಯುವುದರಿಂದ ಈ ಸಸಿಗಳು ಸಾರಜನಕ ಮತ್ತಿತರ ಪೋಷಕಾಂಶಗಳನ್ನು ಮಣ್ಣಿನಿಂದ ಸಂಯೋಜಿಸುತ್ತವೆ ಮತ್ತು ಇದರಿಂದ ಉತ್ತಮ ಬೆಳೆ ನಿರೀಕ್ಷಿಸಬಹುದು. ಇದಕ್ಕಾಗಿ ಒಂದು ಆಪ್ ಕೂಡ ಇರುತ್ತದೆ. ಅದು ಯಾವ್ದಂತಂದ್ರೆ ಫ್ರೀಡಮ್ ಆಪ್ ಎನ್ನುವುದರಲ್ಲಿ ನೀವು ಸಮಗ್ರ ಕೃಷಿ ಬಗ್ಗೆ ತಿಳಿದುಕೊಳ್ಳಬಹುದು. ಮತ್ತೆ ಈ ತರ ಹೇಗೆ ಒಂದೇ ಬೆಳೆ ಬೆಳೆಯೋದು ಮಾತ್ರ ಅಲ್ಲ, ಸಮಗ್ರ ಬೆಳೆ ಬೆಳೆಯೋದು ಹೇಗೆ ಎಂಬುದನ್ನು ಕಳಿಸಲು ಇಂಡಿಯನ್ ಮನಿ ಕಾಮ್ ಫೈನಾನ್ಷಿಯಲ್ ಫ್ರೀಡಮ್ ಆಪ್ ಅಂತ ಒಂದು ಆಪ್ ಇದೆ. ಅದರಲ್ಲಿ ನೀವು ಹೇಗೆ ಸಮಗ್ರ ಕೃಷಿ ಮಾಡಬಹುದು ಅಂತ ಅಂತಂದು ಅಂದ್ರೆ ಒಂದೇ ನಿಟ್ಟಿನಲ್ಲಿ ಸಮಗ್ರ ಕೃಷಿಯಲ್ಲಿ ಯಶಸ್ಸು ಹೇಗೆ ಗಳಿಸುವುದು ಅಂತಂದ್ರ ಬಗ್ಗೆ ಅದರಲ್ಲಿ ಮಾಹಿತಿ ಸಿಗುತ್ತದೆ. ಧನ್ಯವಾದಗಳು. ಡಾಕ್ಟರ್ ಬಿಂದು ಅವರನ್ನ ತಾವು ಸಂಪರ್ಕ ಮಾಡಬಹುದು. ಅದಕ್ಕಾಗಿ ಅವರ ಮೊಬೈಲ್ ನಂಬರ್ 9480250793. ಈ ನಂಬರ್ನ ಸಂಪರ್ಕ ಮಾಡಿ ತಾವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಬಹುದು. ನಮ್ಮ ಆಹಾರ ಸಮತೋಲಿತವಾಗಿರಬೇಕು ಅನ್ನುವಂತಹ ವಿಚಾರ ಸಾಕಷ್ಟು ಸಂದರ್ಭದೊಳಗೆ ನಾವು ಹೇಳ್ತಾ ಇರ್ತೀವಿ. ವಿಶೇಷವಾಗಿ ಏನು ಕೃಷಿ ಮಾಡ್ತಾ ಇರ್ತೀವಿ ನಾವು, ನಮಗೆ ಹೆಚ್ಚಿನ ಶಕ್ತಿ ಬೇಕಾಗ್ತದೆ, ಬಹಳಷ್ಟು ಕೆಲಸ ಮಾಡ್ತಾ ಇರ್ತೀವಿ ನಾವು ಹೊಲದೊಳಗ ಮನೆಯೊಳಗ ಎಲ್ಲಾ ಕಡೆ ಚಟುವಟಿಕೆಯಿಂದ ಕೆಲಸ ಮಾಡುವಂತಹ ಒಂದು ಸಂದರ್ಭದೊಳಗೆ ಹೆಚ್ಚಿನ ಶಕ್ತಿ ಹೆಚ್ಚಿನ ಪೋಷಕಾಂಶಗಳು ನಮ್ಮ ಶರೀರಕ್ಕೆ ಬೇಕು. ಅದು ಪುರುಷರಿಗೂ ಬೇಕು, ಮಹಿಳೆಯರಿಗೂ ಬೇಕು, ಆಮೇಲೆ ಮಕ್ಕಳಿಗೂ ಕೂಡ ಬೇಕು. ಈ ಒಂದು ನಿಟ್ಟಿನೊಳಗೆ ನಾವು ಕಾಯಿಪಲ್ಲೆಗಳನ್ನು ಹೆಚ್ಚಿಗೆ ಸೇವನೆ ಮಾಡೋದ್ರ ಕಡೆ ಲಕ್ಷ್ಯ ವಹಿಸಬೇಕು ಅನ್ನುವಂಥ ಮಾತನ್ನು ತಜ್ಞರು ಕಳೆದ ಸಂಚಿಕೆಗಳಲ್ಲಿ ಹೇಳ್ತಾ ಇದ್ದದ್ದು ನಮ್ಮ ಗಮನದೊಳಗದ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದೊಳಗೆ ಲಿಂಗಸೂರಿನ ಕೃಷಿ ವಿಸ್ತರಣಾ ಶಿಕ್ಷಣ ಘಟಕದೊಳಗೆ ಗೃಹ ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ವಾಣಿಶ್ರೀ ಅವರು ನುಗ್ಗೆಯ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ನಮಗೆ. ನುಗ್ಗೆಯ ಮಹತ್ವ, ಪೋಷಕ ಮಹತ್ವ, ವಿಶೇಷವಾಗಿ ಬಹಳ ಒಳ್ಳೆಯ ತರಕಾರಿ ಅದು, ಅದನ್ನು ನಮ್ಮ ದಿನನಿತ್ಯದ ಊಟದೊಳಗ ಅಳವಡಿಸಿಕೊಂಡ್ರೆ ಅದರಿಂದ ಸಾಕಷ್ಟು ಪ್ರಯೋಜನವನ್ನ ನಾವು ಪಡಿಬಹುದಾಗಿದೆ ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಮೊದಲು ಅವರು ಏನ್ ಹೇಳ್ತಾರ ಅನ್ನೋದನ್ನ ಕೇಳೋಣ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ನುಗ್ಗೆ ಸೊಪ್ಪು, ನುಗ್ಗೆ ತಳಿಯನ್ನ ಬೇರೆ ಬೇರೆ ತಳಿಯ ಬೀಜಗಳನ್ನ ನಾವು ಬೆಳೆದಾಗ ಯಾವ ರೀತಿ ಒಬ್ಬ ರೈತ ಅದರಿಂದ ಲಾಭವನ್ನು ಹೊಂದಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಈ ನುಗ್ಗೆ ಏನಿದೆ ಅಲ್ಲ, ಇದು ಒಂದು ಬಹುವಾರ್ಷಿಕ ತರಕಾರಿ ಬೆಳೆಯಾಗಿದೆ. ಇದರಲ್ಲಿ ಕೇವಲ ಕಾಯಿಗಳಷ್ಟೇ ಅಲ್ಲ, ಹೂವು ಹಾಗೂ ಮತ್ತದರ ಸೊಪ್ಪು, ಹೀಗೆ ಅನೇಕ ಇದರಲ್ಲಿರ್ತಕ್ಕಂಥ ಎಲ್ಲ ಕಾಂಡಗಳು, ಈ ರೀತಿ ಅನೇಕ ಇದರಲ್ಲಿರ್ತಕ್ಕಂಥ ಎಲ್ಲ ಒಂದು ಭಾಗಗಳನ್ನು ನಾವು ಅಡುಗೆಗಿರ್ಬೋದು ಅಥವಾ ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂಥ ಈ ನುಗ್ಗೆಯನ್ನು ನಾವು ಬಳಸ್ತಾ ಇರ್ತೇವೆ. ಇದರಲ್ಲಿ ಅಡುಗೆಯಲ್ಲಿ ನಾವು ಹೆಚ್ಚಾಗಿ ಬಳಸ್ತಕ್ಕಂಥದ್ದು ನುಗ್ಗೆಕಾಯಿ, ಅದರ ಜೊತೆಗೆ ನಾವು ನುಗ್ಗೆ ಸೊಪ್ಪನ್ನು ಕೂಡ ಇವತ್ತು ನಾವು ಬಳಸಬಹುದಾಗಿದೆ. ನುಗ್ಗೆ ಸೊಪ್ಪನ್ನು ಯಾಕೆ ಬಳಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದರಲ್ಲಿ ಅನೇಕ ಉತ್ಕೃಷ್ಟ ಪೋಷಕಾಂಶಗಳು ಇದ್ದಾವೆ. ಅವು ಯಾವುವು ಅಂತ ನೋಡಿದ್ರೆ ಅನ್ನಾಂಗಗಳು ಅಂದ್ರೆ ಜೀವಸತ್ವಗಳು, ಸಿ ಜೀವಸತ್ವ ಮತ್ತು ಎ ಜೀವಸತ್ವ ಹೇರಳವಾಗಿದೆ. ಅದರ ಜೊತೆಗೆ ಖನಿಜಾಂಶಗಳು ಕೂಡ ಇದೆ. ಯಾವುದು ಅಂದ್ರೆ ಮ್ಯಾಗ್ನೀಷಿಯಂ ಇರಬಹುದು, ಪೊಟ್ಯಾಸಿಯಂ ಇರಬಹುದು ಮತ್ತು ಕ್ಯಾಲ್ಸಿಯಂ, ಈ ರೀತಿ ಅನೇಕ ಖನಿಜಾಂಶಗಳ ಒಂದು ಖನಿಯಾಗಿದೆ ಈ ನಮ್ಮ ನುಗ್ಗೆ ಸೊಪ್ಪು. ಮತ್ತು ಕಾಯಿಯಲ್ಲಿ ಕೂಡ ಹೆಚ್ಚಿನ ಪ್ರಮಾಣದ ರಂಜಕ ಮತ್ತು ಬೀಟಾ ಕೆರೋಟಿನ್ ಅಂತ ಹೇಳ್ತೀವಿ, ಅಂದ್ರೆ ಕಣ್ಣಿಗೆ ಒಳ್ಳೆಯದಾಗಿರ್ತಕ್ಕಂತಹ ಒಂದು ಬೀಟಾ ಕೆರೋಟಿನ್ ಅನ್ನೋದು ವಿಟಮಿನ್ ಎ ಪ್ರೀಕರ್ಸರ್ ಅಂತ ಹೇಳ್ತೀವಿ, ಅದು ಕೂಡ ಇದರಲ್ಲಿ ಹೆಚ್ಚಾಗಿ ಸಿಗುತ್ತೆ. ಇದನ್ನ ಯಾವ ಕಾಲದಲ್ಲಿ ನಾವು ಬೆಳ್ಕೊಳ್ಬಹುದು ಅಂತ ಹೇಳಿದ್ರೆ ಜೂನ್ ಜುಲೈ ತಿಂಗಳಿನಲ್ಲಿ ನಾಟಿ ಮಾಡೋದಕ್ಕೆ ತುಂಬಾ ಸೂಕ್ತವಾದಂತಹ ಕಾಲ. ಇದರಲ್ಲಿ ಬೇರೆ ಬೇರೆ ತಳಿಗಳಿದಾವೆ, ಅಂದ್ರೆ ಯಾವ್ದಾವ್ದಿದೆ ಅಂತ ನೋಡೋದಾದ್ರೆ ಜಾಫ್ನಾ ಅಂತ ಒಂದಿದೆ, GKVK 1, GKVK 2, ಭಾಗ್ಯ ಅಂತಿದೆ, PKM 1 ಅಂತಿದೆ, ಧನರಾಜ್ ಅಂತಿದೆ, ಚವಚಗೇರಿ ಮುರುಂಗಾ ಅಂತ ಇದೆ. ಈ ರೀತಿ ಅನೇಕ ಒಂದು ತಳಿಗಳು ಇದರಲ್ಲಿ ಲಭ್ಯ ಇದ್ದಾವೆ. ನಮಗೆ ನಮ್ಮ ಮಣ್ಣಿನಗೆ ಅನುಗುಣವಾಗಿ ನಮ್ಮ ಏರಿಯಾಕ್ಕೆ ಸೂಕ್ತ ಆಗಂತ ತಳಿಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಬೆಳ್ಕೊಳ್ಬಹುದು. ಈ ನುಗ್ಗೆ ಸೊಪ್ಪನ್ನು ಬಳಸೋದ್ರಿಂದ ಈಗ ನಾವು ನೋಡ್ತಿರ್ತೇವೆ ನುಗ್ಗೆ ಸೊಪ್ಪು ಕೂಡ ಇವತ್ತು ಮಾರುಕಟ್ಟೆಯಲ್ಲಿ ಒಣಗಿಸಿ ಮತ್ತು ಅದು ಪೌಡರ್ ಆಗಿರ್ತಕ್ಕಂತ ಪುಡಿಯನ್ನು ಕೂಡ ಇವತ್ತು ಅತಿ ಹೆಚ್ಚು ಲಾಭವಾಗಿ ಬೆಳ್ಕೊಳ್ತಾ ಇದ್ದಾರೆ ರೈತರು. ಅಂದ್ರೆ ಸೊಪ್ಪನ್ನೇ ಕಟಾವು ಮಾಡಿ ಅದನ್ನು ಪೌಡರ್ ತಯಾರು ಮಾಡಿಬಿಟ್ಟು ಮಾರ್ತಾ ಇದ್ದಾರೆ. ಆ ನುಗ್ಗೆ ಸೊಪ್ಪನ್ನು ಯಾಕೆ ಎಷ್ಟೊಂದು ಬೇಡಿಕೆ ಬರ್ತಾ ಇದೆ, ಅದರಿಂದ ಹೆಚ್ಚಿನ ಲಾಭವನ್ನು ತಗೊಳ್ತಾ ಇದ್ದಾರೆ ಅಂದ್ರೆ ಅದರಲ್ಲಿ ಏನಂತ ಪೋಷಕಾಂಶಗಳಿದೆ ಅಂತ ನೋಡೋದಾದ್ರೆ ನುಗ್ಗೆ ಸೊಪ್ಪಿನಲ್ಲಿ ಅತಿ ಹೆಚ್ಚು ಆಂಟಿ ಆಕ್ಸಿಡೆಂಟ್ಗಳು ಇದಾವೆ. ನಂತರ ಇದು ರಕ್ತದಲ್ಲಿರ್ತಕ್ಕಂಥ ಸಕ್ಕರೆ ಅಂಶವನ್ನು ನಿಯಂತ್ರಣದಲ್ಲಿ ಇಡಲು ಕೂಡ ಸಹಕಾರಿಯಾಗಿದೆ. ಅದಲ್ಲದೇ ದೇಹದಲ್ಲಿರ್ತಕ್ಕಂಥ ಕೊಬ್ಬಿನಂಶ ಕಡಿಮೆ ಮಾಡೋದಕ್ಕೂ ಇದು ಸಹಕಾರಿಯಾಗಿದೆ. ಆಮೇಲೆ ಅರ್ಸಿನಿಕ್ಕಿಂದ ಟಾಕ್ಸಿಸಿಟಿ ಉಂಟಾಗುತ್ತೆ ನಮಗೆ ಕೆಲವೊಂದು ಸಮಯ, ಅಂತಹ ತೊಂದರೆಯನ್ನು ಕೂಡ ಇದು ತಡೆಯಬಲ್ಲದು. ನುಗ್ಗೆ ಸೊಪ್ಪು ಅನೇಕ ಸೋಂಕುಗಳು ಉಂಟಾಗುತ್ತೆ ನಮ್ಮ ಉದರದಲ್ಲಿ ಇರಬಹುದು ಅಥವಾ ಒಂದು ಚಯಾಪಚಯ ಕ್ರಿಯೆಯಲ್ಲಿ ಯಾವುದೇ ಸೋಂಕುಗಳಾದಾಗ ನಮ್ಮ ದೇಹಕ್ಕೆ ಅದರಿಂದ ಇದು ರಕ್ಷಣೆಯನ್ನು ಕೂಡ ನೀಡುತ್ತೆ. ನಾವು ಹಾಗೆ ನೋಡೋದಾದ್ರೆ ಒಂದು ವೈಜ್ಞಾನಿಕ ಒಂದು ಸಂಶೋಧನಾ ಲೇಖನದಿಂದ ನಾವು ಕಂಡು ಬಂದಿದ್ದೇನಂತ ಹೇಳಿದ್ರೆ ಇದರ ಎಷ್ಟು ವಿಟಮಿನ್ ಎ ಇದೆ ಅಂದ್ರೆ 4 ಸಲ ಹೆಚ್ಚು ಇರತಕ್ಕಂಥ ಕ್ಯಾರೆಟ್ನಲ್ಲಿ ಎಷ್ಟು ಸಿಗಬಹುದಲ್ಲ ಅದಕ್ಕಿಂತ 4 ಪಟ್ಟು ಹೆಚ್ಚು ವಿಟಾಮಿನ್ ಎ ಇದರಲ್ಲಿ ಲಭ್ಯ ಇದೆ, ಮತ್ತು ಹಾಲಿಗಿಂತ 4 ಪಟ್ಟು ಹೆಚ್ಚು ಕ್ಯಾಲ್ಸಿಯಂ ಸಿಗುತ್ತೆ, ಮತ್ತು ಬನಾನಾ ಅಂದ್ರೆ ಬಾಳೆಹಣ್ಣಿನಲ್ಲಿ ಸಿಗ್ತಕ್ಕಂಥ ಒಂದು ಪೊಟ್ಯಾಸಿಯಂ ಅದಕ್ಕಿಂತ 3 ಪಟ್ಟು ಹೆಚ್ಚಾಗಿ ನಮಗೆ ಈ ನುಗ್ಗೆ ಸೊಪ್ಪಿನ ಬಳಕೆಯಲ್ಲಿ ಸಿಗುತ್ತೆ. 7 ಪಟ್ಟು ಹೆಚ್ಚು ವಿಟಮಿನ್ ಸಿ ಜೀವಸತ್ವ, ಒಂದು ಆರೆಂಜ್ ನಲ್ಲಿ ಇರತಕ್ಕಂತ ಕಿತ್ತಳೆಗಿಂತ ಹೆಚ್ಚು 7 ಪಟ್ಟು ಹೆಚ್ಚು ನಮಗೆ ಇದರಲ್ಲಿ ಸಿ ಜೀವಸತ್ವ ಲಭ್ಯ ಇದೆ. ಇಷ್ಟೊಂದು ಪೋಷಕಾಂಶಗಳು ಇದರಲ್ಲಿ ಅಂದ್ರೆ ಒಣಗಿಸಿರೋದ್ರಿಂದ ಕಾನ್ಸಂಟ್ರೇಟೆಡ್ ಆಗ್ತವೆ. ಅಂದ್ರೆ ನಾವು ಯಾವುದೇ ಒಂದು ಹಣ್ಣನ್ನು ತಿನ್ನುವುದಕ್ಕಿಂತ ಒಣ ಹಣ್ಣುಗಳನ್ನು ತಿಂದಾಗ ಅದರಲ್ಲಿ ಕಾನ್ಸಂಟ್ರೇಟೆಡ್ ವಿಟಮಿನ್ಸ್ ಅಥವಾ ಮಿನರಲ್ಸ್ ಲಭ್ಯ ಆಗುತ್ತೆ. ಅದೇ ರೀತಿ ನಮ್ಮ ನುಗ್ಗೆ ಸೊಪ್ಪಿನಲ್ಲೂ ಕೂಡ ಈ ರೀತಿ ಒಂದು ಅತಿ ಸಾಂದ್ರತೆಯಲ್ಲಿರ್ತಕ್ಕಂಥ ಜೀವಸತ್ವಗಳು ಖನಿಜಾಂಶಗಳು ನಮಗೆ ಹೇರಳವಾಗಿ ದೊರಕುತ್ತೆ. ನೋಡಿ, ನಾವು ಸುಲಭವಾಗಿ ಸಿಗ್ತಕ್ಕಂಥದ್ದು ಈಗ ನುಗ್ಗೆ ಗಿಡಗಳನ್ನು ಹಾಕಿರ್ತೀವಿ, ಕಾಯಿಗಳನ್ನು ಹರಿದು ಮಾರಾಟ ಮಾಡ್ತೀವಿ, ಅದ್ರ ಸೊಪ್ಪನ್ನ ಬಳಕೆ ಮಾಡೋದು ತುಂಬಾ ಕಡಿಮೆ. ಅದನ್ನು ಕೂಡ ಇವತ್ತು ರೈತರು ಹೊಲದಲ್ಲಿ ಬೆಳೆದು ಆ ಪೌಡರ್ನ ಸೋಲಾರ್ ಡ್ರೈಯರ್ಸ್ ನಲ್ಲಿ ಒಣಗಿಸ್ಬಿಟ್ಟು ಮಾರಾಟ ಮಾಡ್ತಾ ಇದಾರೆ. 1,000 ರೂಪಾಯಿ ಕೆಜಿ ವರೆಗೂ ಅದು ಮಾರಾಟ ಆಗ್ತಾ ಇರುತ್ತೆ. ಅಷ್ಟೊಂದು ಸೊಪ್ಪುಗಳನ್ನ ಒಣಗಿಸಿದಾಗ ಅದರ ತೇವಾಂಶ ಕಡಿಮೆ ಇರಬೇಕು, ಯಾಕಂದ್ರೆ ನಾವು ಶೇಖರಣೆ ಮಾಡಿದಾಗ ಅದರಲ್ಲಿ ಯಾವುದೇ ಸೂಕ್ಷ್ಮಾಣು ಜೀವಿಗಳು ಅದರಲ್ಲಿ ಬೆಳ್ಕೊಳ್ಬಾರ್ದು, ಫಂಗಸ್ ಬೆಳಬಾರ್ದು. ಈ ರೀತಿ ಇರೋದ್ರಿಂದ ಒಂದು ವೈಜ್ಞಾನಿಕವಾದ ಒಂದು ತಂತ್ರಜ್ಞಾನಗಳು ಅಳವಡಿಸಿಕೊಂಡು ಅವರು ಅದನ್ನು ಬೆಳೆದು ಮಾರಾಟ ಮಾಡಿ ಹೆಚ್ಚಿನ ಲಾಭವನ್ನು ಕೂಡ ಇವತ್ತು ರೈತರು ತಗೊಳ್ತಾ ಇದ್ದಾರೆ. ಅಂತಹ ಒಂದು ನುಗ್ಗೆ ಸೊಪ್ಪನ್ನ ನಾವು ಯಾವ ರೀತಿ ಸಾಮಾನ್ಯ ಜನರು ನಮ್ಮ ಮನೆಯ ಅಡುಗೆಗಳಲ್ಲಿ ಯಾವ ರೀತಿ ಬಳಸ್ಕೊಳ್ಬಹುದು ಅಂತಂದ್ರೆ, ಈ ನುಗ್ಗೆ ಸೊಪ್ಪಿನ ಒಂದು ಬಸ್ಸಪ್ಪು ಸಾರ್ ಅಂತೇಳಿ ಮಾಡ್ತಾರೆ. ಅಂದ್ರೆ ಸೊಪ್ಪನ್ನ ಬೇಳೆಯ ಜೊತೆಗೆ ಬೇಯಿಸಿಬಿಟ್ಟು ಅದರ ಕಟ್ಟಿಗೆ ಒಂದು ಸಾರ್ ಮಾಡ್ತೀವಿ. ಅಂದ್ರೆ ಯಾವುದೇ ತರಕಾರಿಗಳಿರಲಿ ಸೊಪ್ಪುಗಳಿರಲಿ ಬೇಯಿಸುವಾಗ ಹಾಕಿರ್ತಕ್ಕಂಥ ನೀರನ್ನ ನಾವು ಚೆಲ್ಲಬಾರದು. ಅದರಲ್ಲಿ ನೀರಿನಲ್ಲಿ ಕರಗತಕ್ಕಂಥ ಜೀವಸತ್ವಗಳು ಕರಗ್ಕೊಂಡಿರ್ತವೆ, ನಾವು ಅದನ್ನ ಚೆಲ್ಬಿಟ್ಟು ಅದನ್ನ ನಮಗೆ ಡಿಸ್ಕಾರ್ಡ್ ಮಾಡಿರ್ತಾರೆ, ಅಂದ್ರೆ ಮಿಸ್ ಹಾಕ್ಬಿಡ್ತೀವಿ. ನಾವು ಒಳ್ಳೆ ಪೋಷಕಾಂಶಗಳು ಇರತಕ್ಕಂಥ ನೀರನ್ನ ನಾವು ಚೆಲ್ಲಿದಾಗುತ್ತೆ. ಹಾಗಾಗಿ ಅದನ್ನ ಮತ್ತೆ ಸಾರನ್ನ ಮಾಡೋದಕ್ಕೆ ಬಳಸ್ಕೊಳ್ಬಹುದು. ನಂತರ ಈ ಸೊಪ್ಪನ್ನ ತಲೆಪಿಟ್ಟು ಮಾಡ್ತಾ ಇರ್ತೀವಿ, ಆವಾಗ ಮಿಶ್ರಣ ಮಾಡ್ಕೊಳ್ಬಹುದು. ಅಥವಾ ಇದನ್ನ ಒಣಗಿಸ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡಾಗ ನಾವು ಅನೇಕ ಅಡುಗೆಗಳಲ್ಲಿ ಬಳಸ್ಕೋಬಹುದು. ಎಲ್ಲ ಪಲ್ಯಗಳಲ್ಲಿ ಕರಿಬೇವಿನ ಪುಡಿ ಯಾವ ರೀತಿ ಬಳಸ್ತೀವಲ್ಲ ಅದೇ ತರ ನುಗ್ಗೆ ಸೊಪ್ಪಿನ ಪುಡಿಯನ್ನು ಕೂಡ ನಾವು ಬಳಸ್ಕೊಳ್ಬಹುದು. ಮತ್ತೆ ಪಡ್ ಮಾಡ್ತಾ ಇರ್ತೀವಿ ಗುಂಡು ಪಂಗಳ ಅಂತೇನು ಹೇಳ್ತಿರಲ್ಲ, ಅದರಲ್ಲೂ ಕೂಡ ಈ ನುಗ್ಗೆ ಸೊಪ್ಪನ್ನ ಹಾಕೋಬಹುದು. ತಲೆಪಿಟ್ಟುಗಳಲ್ಲಿ ಹಾಕಬಹುದು, ದೋಸೆಗಳಲ್ಲಿ ಹಾಕಬಹುದು. ಈಗ ಅನೇಕ ರೀತಿ ನಾವು ಈ ಸೊಪ್ಪನ್ನ ಬಳಕೆ ಮಾಡ್ಕೋಬಹುದು. ಇದರಲ್ಲಿ ನೋಡಿ, ಅತಿ ಹೆಚ್ಚು ಕ್ಯಾಲ್ಸಿಯಂ ಇದೆ. ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ನಾವು ಕ್ಯಾಲ್ಸಿಯಂ ಬೇಕು ಅಂತೇಳಿ ಹಾಲನ್ನೇ ಕುಡಿಸ್ಬೇಕು ಅಂತೇಳಿ, ದುಡ್ಡು ಇರದೇ ಇದ್ರೂ ಪರವಾಗಿಲ್ಲ ನಾವು ಹಾಲು ಕುಡಿಬೇಕು ಮಕ್ಕಳು ಅಂತೇಳಿ ಒಂದ್ ಸ್ವಲ್ಪ ಹೆಚ್ಚು ಖರ್ಚು ಮಾಡಿ ಮಾಡ್ತಾ ಇರ್ತವೆ. ಇದು ಅತ್ಯಂತ ಕಡಿಮೆ ದರದಲ್ಲಿ ನಮ್ಮ ಮನೆ ಅಂಗಳದಲ್ಲಿ ನಾವು ನುಗ್ಗೆ ಸೊಪ್ಪನ್ನು ಬಳಸ್ಕೊಂಡಾಗ ಅದರ ಕಾಯಿನೂ ನಮಗೆ ಒಳ್ಳೆ ಕಾಯಿಗಳು ಸಿಗುತ್ತೆ ಸಾಂಬಾರ್ ಮಾಡಲಿಕ್ಕೆ. ಅದರ ಜೊತೆಗೆ ಸೊಪ್ಪನ್ನು ಕೂಡ ನಾವು ಹೇರಳವಾಗಿ ಬಳಸ್ಕೊಳ್ಬಹುದು. ಅನೇಕ ಖನಿಜಾಂಶಗಳು, ಜೀವಸತ್ವಗಳು ಸುಲಭವಾಗಿ ಕಡಿಮೆ ದರದಲ್ಲಿ ಮತ್ತು ಹೇರಳವಾಗಿ ದೊರೆಯೋದ್ರಿಂದ ನಾವು ಇದನ್ನ ಬಳಸ್ಕೋಬಹುದಾಗಿದೆ. ಈ ರೀತಿ ಅನೇಕ ವಿಷಯಗಳನ್ನ ನಾವು ಈ ನುಗ್ಗೆ ಸೊಪ್ಪಿನಲ್ಲಿ ತಿಳ್ಕೋಬಹುದಾಗಿದೆ. ಇಂತಹ ನುಗ್ಗೆಯನ್ನ ನಾವು ವಿವಿಧ ತಳಿಗಳನ್ನ ಅದರ ಮಾಹಿತಿಯನ್ನ ತಿಳಿದು ರೈತರು ತಾವು ಬೆಳೆಯೋದಕ್ಕೆ ಮುಂದೆ ಬಂದು ಈ ರೀತಿ ಒಣಗಿಸಿ ಪುಡಿ ಮಾಡಿರ್ತಕ್ಕಂತ ಒಂದು ವೈಜ್ಞಾನಿಕವಾದ ರೀತಿಯನ್ನು ಕೂಡ ತಾವು ಕಲಿತುಕೊಂಡಾಗ ತರಬೇತಿಗಳ ಮುಖಾಂತರ ಎಷ್ಟು ತೇವಾಂಶ ಇರಬೇಕು, ಎಷ್ಟು ಶಾಖದಲ್ಲಿ ಅದನ್ನು ಒಣಗಿಸ್ಕೊಳ್ಬೇಕು, ಯಾವ ರೀತಿ ಶೇಖರಣೆ ಮಾಡಬೇಕು, ಇವನ್ನೆಲ್ಲವನ್ನು ನಾವು ಮಾಹಿತಿಯನ್ನು ತಿಳಿದುಕೊಂಡಾಗ ನಮ್ಮ ರೈತರ ಆದಾಯ ದುಪ್ಪಟ್ಟು ಮಾಡತಕ್ಕಂಥ ಒಂದು ಏನು ಪ್ರಧಾನಮಂತ್ರಿಯವರ ಕನಸೇನಿದೆ ಅಂತಹ ಕನಸಿಗೆ ನಾವು ಪೂರಕವಾದ ಮಾಹಿತಿಗಳನ್ನ ಕೃಷಿ ವಿಜ್ಞಾನ ಕೇಂದ್ರಗಳಿಂದ, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳಿಂದ ಪಡೆದುಕೊಂಡಾಗ ರೈತರು ತಮ್ಮ ಆದಾಯವನ್ನು ಹೆಚ್ಚು ಮಾಡಿಕೊಳ್ಬಹುದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಡಾಕ್ಟರ್ ವಾಣಿಶ್ರೀ ಅವರನ್ನ ತಾವು ಸಂಪರ್ಕ ಮಾಡಿ ಮಾತಾಡಬಹುದು. ಅದಕ್ಕಾಗಿ ಅವರ ಮೊಬೈಲ್ ನಂಬರ್ 9986174070. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ನಮ್ಮ ರೈತರು ಸಾವಯವ ಕೃಷಿ ಕಡೆ ಬಹಳಷ್ಟು ಒಲವನ್ನ ತೋರಿಸ್ತಾ ಇದ್ದಾರೆ, ಅದರ ಜೊತೆಗೆ ನೈಸರ್ಗಿಕ ಕೃಷಿ ಕಡೆ ಕೂಡ ಒಲವನ್ನ ತೋರಿಸ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಗ್ರಾಹಕರು ಏನು ರೈತನ ಉತ್ಪನ್ನಗಳನ್ನ ಖರೀದಿ ಮಾಡುವಂತಿರ್ತಾರೆ ಅವರು ಸಾವಯವ ಪದಾರ್ಥಗಳ ಕಡೆಗೆ ಬಹಳಷ್ಟು ಲಕ್ಷ್ಯ ವಹಿಸ್ತಾ ಇದ್ದಾರೆ. ಯಾಕಂತಂದ್ರೆ ಆರೋಗ್ಯ ಅನ್ನುವಂಥದ್ದು ಬಹಳ ಮುಖ್ಯ ಎಲ್ಲರಿಗೂ. ಏನಾಗ್ಯದ ಅಂತಂದ್ರೆ ರಾಸಾಯನಿಕಗಳನ್ನು ಬಳಸಿ ನಮ್ಮ ಊಟದೊಳಗೆ ವಿಷ ಪದಾರ್ಥ ಸೇರ್ಕೊಂಡದ, ಆ ವಿಷದಿಂದಾಗಿ ನಾವು ನಮ್ಮ ಆರೋಗ್ಯವನ್ನ ಕಳ್ಕೊಳ್ತಾ ಇದ್ದೀವಿ, 108 ರೋಗಗಳಿಂದ ಬಳಲುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅನ್ನುವಂತಹ ಒಂದು ಎಚ್ಚರಿಕೆ ಎಲ್ಲರಲ್ಲಿ ಅದ. ಅದಕ್ಕಾಗಿ ನಿಸರ್ಗ ದತ್ತವಾದಂತಹ ಒಂದು ಆಹಾರ ಎಲ್ಲಿಂದ ಸಿಗ್ತದ ಅನ್ನುವಂತಹ ಹುಡುಕಾಟದೊಳಗೆ ಎಲ್ಲರೂ ಇದ್ದಾರೆ. ವಿಜ್ಞಾನಿಗಳು ಇದ್ದಾರೆ, ತಾವು ರೈತರು ಕೂಡ ಇದ್ದೀರಿ, ಪ್ರಜ್ಞಾವಂತ ನಾಗರಿಕರಿದ್ದಾರೆ. ಹೀಗಾಗಿ ಇವತ್ತಿನ ದಿವಸ ಕೃಷಿ ಪದ್ಧತಿ, ವಿಶೇಷವಾಗಿ ಸಾವಯವ ಕೃಷಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ನಾವು ಕರೀತಾ ಇದ್ದೀವಿ, ಅದರ ಕಡೆ ಆಮೇಲೆ ನಿಸರ್ಗ ಸಹಜವಾದಂತಹ ಕೃಷಿ ಕಡೆ ಒಲವು ಹೋಗ್ತಾ ಇದೆ. ಬೀಜಾಮೃತ ಅನ್ನುವಂತಹ ಮಾತನ್ನ ತಾವು ಕೇಳಿರಿ, ಸಾಕಷ್ಟು ಜನ ಬಳಸಿರಬಹುದು. ಈ ಬೀಜಾಮೃತವನ್ನ ಯಾವ ರೀತಿ ತಯಾರು ಮಾಡಬೇಕು ಅಂಥೇಳಿ, ಅದರ ಜೊತೆಗೆ ಯಾವ ರೀತಿ ಬಳಸಬೇಕು ಅನ್ನೋದ್ರ ಬಗ್ಗೆ ಮತ್ತೊಮ್ಮೆ ನಾವು ಚಿಂತನೆ ಮಾಡೋಣ. ಕಲಬುರಗಿಯ ಕೃಷಿ ಸಂಶೋಧನಾ ಕೇಂದ್ರದೊಳಗ ಸಹಾಯಕ ಸಂಶೋಧಕರಾಗಿರುವಂತಹ ಶಿವಕುಮಾರ್ ಚಿಂಚೂರಿ ಅವರು ಈ ಬೀಜಾಮೃತದ ಬಗ್ಗೆ ತಮಗೆ ಮಾಹಿತಿ ಮಾಡಿಕೊಡ್ತಾ ಇದ್ದಾರೆ. ಚಿಂಚೂರಿ ಅವರು ಹೇಳೋದನ್ನ ಈಗ ನಾವು ಕೇಳೋಣ. ನಮಸ್ಕಾರ ರೈತ ಬಾಂಧವರೇ, ಇವತ್ತು ನಾನು ನೈಸರ್ಗಿಕ ಕೃಷಿಯಲ್ಲಿ ಬೀಜಾಮೃತದ ಬಳಕೆ ಮತ್ತು ತಯಾರಿಸುವ ವಿಧಾನದ ಬಗ್ಗೆ ಮಾಹಿತಿ ಕೊಡುತ್ತೇನೆ. ಬೀಜಾಮೃತ ಅಂದ್ರೆ, ಬೀಜಾಮೃತವು ಒಂದು ಬೀಜೋಪಚಾರ ಪದ್ಧತಿ, ನೈಸರ್ಗಿಕ ಕೃಷಿಯಲ್ಲಿ ಕೃಷಿ ಪದ್ಧತಿಯಲ್ಲಿ ಅಳವಡಿಸುತ್ತಾರೆ. ಇದರಲ್ಲಿ ದೇಸಿ ಆಕಳ ಸಗಣಿ ಮತ್ತು ಗೋಮೂತ್ರವನ್ನು ಉಪಯೋಗಿಸಿ ಬೀಜಕ್ಕೆ ಲೇಪಿಸುತ್ತಾರೆ. ಬನ್ನಿ, ಈಗ ಬೀಜಾಮೃತ ಮಾಡಲು ಬೇಕಾಗುವ ಸಾಮಗ್ರಿಗಳು ಯಾವ್ಯಾವ ಅಂತ ಹೇಳ್ತೀನಿ. ದೇಸಿ ಆಕಳ ಸಗಣಿ 5 ಕೆಜಿ ಬೇಕು, ದೇಸಿ ಗೋಮೂತ್ರ 5 ಲೀಟರ್, ಸುಣ್ಣ 50 ಗ್ರಾಂ, ನೀರು 1 20 ಲೀಟರ್. ಇದು ಮಾಡುವ ವಿಧಾನ ಯಾವ ರೀತಿ ಅಂತಂದ್ರೆ, ಬೀಜ ಬಿತ್ತುವ ಹಿಂದಿನ ದಿನ 5 ಕೆಜಿ ದೇಸಿ ಆಕಳ ಸಗಣಿಯನ್ನು ತೆಳು ಬಟ್ಟೆಯಲ್ಲಿ ಕಟ್ಟಿ ಇದನ್ನು 5 ಲೀಟರ್ ಗೋಮೂತ್ರದಲ್ಲಿ ನೆನೆ ಹಾಕಬೇಕು. ಮತ್ತೊಂದು ಪಾತ್ರೆಯಲ್ಲಿ 50 ಗ್ರಾಂ ಸುಣ್ಣದ ನೀರಿನಲ್ಲಿ ನೆನೆ ಹಾಕಬೇಕು. ಮರುದಿನ ಈ ಸಗಣಿಯನ್ನು ಕಿವುಚಿ ಏನ್ ಘನ ಪದಾರ್ಥ ಬಂದಿರುತ್ತಲ್ಲ ಅದನ್ನು ಹೊರಗೆ ತೆಗೆದು ಸುಣ್ಣದ ತಿಳಿ ನೀರು ಮತ್ತು 20 ಲೀಟರ್ ನೀರನ್ನು ಬಕೆಟ್ನಲ್ಲಿ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಬೇಕು. ತಯಾರಾದ ಬೀಜಾಮೃತದಲ್ಲಿ 100 ಕೆಜಿ ಬೀಜವನ್ನು 5-10 ನಿಮಿಷ ನೆನೆಸಿ ಆಮೇಲೆ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡಬೇಕು. ಗೋಣಿ ಚೀಲ ಇಲ್ಲ ನೆರಳಲ್ಲಿ ಯಾವುದಾದ್ರು ಬೇರೆ ತಳಪತ್ರಿ ತರ ಇರೋ ವಸ್ತುವಿನಲ್ಲಿ ಒಣಗಿಸಿ ಅದನ್ನ ಬಿತ್ತನೆ ಮಾಡಬಹುದು. ಆದರೆ ಈ ಶೇಂಗಾ ಮತ್ತು ಸೋಯಾ ಅವರೆ ಬೀಜಗಳನ್ನು ಗೋಣಿ ಚೀಲದ ಮೇಲೆ ತೆಳುವಾಗಿ ಹರಡಿಸಿ ಬೀಜಾಮೃತವನ್ನು ಬೀಜದ ಮೇಲೆ ಚಿಮುಕಿಸಿ ಬೀಜೋಪಚಾರ ಮಾಡಬೇಕು. ಯಾಕಂದ್ರೆ ಶೇಂಗಾ ಮತ್ತು ಅವರೆ ಬೀಜಗಳು ಮೇಲ್ಪದರು ತೆಳುವಾಗಿರೋದ್ರಿಂದ ಅವು ಒಡೆಯೋ ಸಂಭವ ಜಾಸ್ತಿ ಆಗಿರುತ್ತದೆ. ಈಗ ಬೀಜಾಮೃತದ ಉಪಯೋಗಗಳೆಂದರೆ, ಇದು ಬೀಜ ಮತ್ತು ಮಣ್ಣಿನಿಂದ ಬರುವ ರೋಗಗಳನ್ನು ನಿಯಂತ್ರಿಸುತ್ತದೆ ಮತ್ತು ಮೊಳಕೆ ಪ್ರಮಾಣ ಜಾಸ್ತಿ ಮಾಡುತ್ತದೆ. ಶಿಲೀಂಧ್ರನಾಶಕವಾಗಿಯೂ ಮತ್ತು ದುಂಡನಾಶಕವಾಗಿಯೂ ಇದು ಕಾರ್ಯನಿರ್ವಹಿಸುತ್ತದೆ. ಧನ್ಯವಾದಗಳು. ಶಿವಕುಮಾರ್ ಚಿಂಚೂರಿ ಅವರನ್ನ ಸಂಪರ್ಕ ಮಾಡಿ ತಾವು ಮಾತಾಡಿಸಬಹುದು. ಅದಕ್ಕಾಗಿ ಅವರ ಮೊಬೈಲ್ ನಂಬರ್ 9996494789. ಈ ನಂಬರ್ನ ಸಂಪರ್ಕ ಮಾಡಿ ತಾವು ಮಾತಾಡಿಸಬಹುದು. ಆತ್ಮೀರೆ, ಇವತ್ತಿನ ಕಾರ್ಯಕ್ರಮದೊಳಗ ಇಷ್ಟು ಮಾಹಿತಿ ಸಾಕು. ಇನ್ನು ಮುಂದಿನ ಕಾರ್ಯಕ್ರಮದೊಳಗ ನಾವು ಬೇರೆ ಬೇರೆ ವಿಷಯಗಳನ್ನ ತಗೊಂಡು ಮತ್ತೆ ಭೇಟಿಯಾಗೋಣ ಅಂತ ಮತ್ತೊಮ್ಮೆ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು, ಅಲ್ಲದೆ ಎಳ್ಳ ಮಾಸೆಯ ಶುಭಾಶಯಗಳು. ಬರುವ ವರ್ಷ ತಮ್ಮ ಬಾಳಿನೊಳಗ ಎಲ್ಲ ಸಮೃದ್ಧಿ ತರಲಿ ಅಂತೇಳಿ ನಾವು ಹಾರೈಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಹೊಸ ಪ್ರಶ್ನೆ, ಹೊಸ ವಿಚಾರ, ಹೊಸ ವಿಷಯ ಮತ್ತೆ ಹೊಸ ಉತ್ತರಗಳ ಜೊತೆಗೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದುವರೆಗೆ ಕೃಷಿ ಸಂವಾದ, ಕೃಷಿ ಹಾಗೂ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ವಿಜ್ಞಾನಿಗಳೊಂದಿಗೆ ಸಂವಾದ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯರೋಗ ತಜ್ಞರಾದ ಡಾ ಜಹೀರ್ ಅಹಮದ್, ಲಿಂಗಸೂರಿನ ಕೃಷಿ ವಿಸ್ತರಣಾ ಘಟಕದಲ್ಲಿ ಸಸ್ಯರೋಗ ತಜ್ಞರಾದ ಡಾ ಬಿಂದು, ಗೃಹ ವಿಜ್ಞಾನಿಯಾಗಿರುವ ಡಾ ವಾಣಿಶ್ರೀ ಹಾಗೂ ಕಲಬುರಗಿ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಸಂಶೋಧಕರಾದ ಶಿವಕುಮಾರ್ ಚಿಂಚೂರ್. ನಿರ್ಮಾಣ ನೆರವು ಶೋಭಾ ಎನ್ ವಕೀಲ್. ಪ್ರಸ್ತುತಿ ಸೋಮಶೇಖರ್ ಎಸ್ರುಳಿ. ಈಗ ಚಿತ್ತಾಪುರ ತಾಲೂಕಿನ ತರನಳ್ಳಿಯ ಮರೆಮ್ಮ ಹೆಗ್ಗಪ್ಪ ತರನಳ್ಳಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದವನ್ನು ಕೇಳೋಣ. ಹಚ್ಚ ಮಲೆ ಗೋವಾ ಮೆಚೆ ಕೋರೋ ಮಾಲಯ್ಯ, ಹಚ್ಚ ಮಲೆ ಗೋವಾ ಮೆಚೆ ಕೋರೋ ಮಾಲಯ್ಯ, ಹಚ್ಚ ಮಲೆ ಗೋವಾ ಮೆಚೆ ಕೋರೋ ಮಾಲಯ್ಯ, ಹಚ್ಚ ಮಲೆ ಗೋವಾ ಮೆಚೆ ಕೋರೋ ಮಾಲಯ್ಯ. ಚೇತ್ರ ವಶಕದೇನ ಹೋಗದೆ ಪಾಡಕ ಕ್ಷೇತ್ರ ಹೋಶಕ ದೇನ ಹೋಗದೆ ಪಾಡಕ ಕ್ಷೇತ್ರ ಹೋಶಕ ದೇನ ಹೋಗದೆ ಪಾಡಕ ಕ್ಷೇತ್ರ ಹೋಶಕ ದೇನ ಹೋಗದೆ ಪಾಡಕ ಕಲ್ಲಳದನೆ ರಜಕ ಮಾಡನು ಮಲ್ಲಯ್ಯ ಕಲ್ಲಳದನೆ ರಜಕ ಮಾಡನು ಮಲ್ಲಯ್ಯ ಕಲ್ಲಳದನೆ ರಜಕ ಮಾಡನು ಮಲ್ಲಯ್ಯ ಕಲ್ಲಳದ ನಿರಜಳಕ ಮಾಡನು ಮಲ್ಲಯ್ಯ ಅಚಮಲ್ಲಿ ಗೋವಾ ಮೆಚೆ ಕೊರೋ ಮಲ್ಲಯ್ಯ ಅಚಮಲ್ಲಿ ಗೋವಾ ಮೆಚೆ ಕೊರೋ ಮಲ್ಲಯ್ಯ ಬಿಚಮಲ್ಲಿ ಗೋವಾ ಮೆಚೆ ಕೊರೋ ಮಲ್ಲಯ್ಯ ಬಿಚಮಲ್ಲಿ ಗೋವಾ ಮೆಚೆ ಕೊರೋ